ಆಕಾಶವಾಣಿ ಹಾಸನ. ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಸಮಯ ಸರಿಯಾಗಿ 5:30:09. ಕಿಸಾನ್ ವಾಣಿ. ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಹಮ್ನೆ ಫಸಲ್ ಬಿಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜ್ಯಾದಾ ಕಿಸಾನೋ ಕೋ ಲಾಯೆ. ನಹೀ ಹೈ ಡರ್ ನಹೀ ಫಿಕರ್ ಮಿಲೀ ಹಮೇ ನಯೀ ಡಗರ್, ಫಸಲ್ ಕಾ ಕರ್ವಾ ಕೇ ಬೀಮಾ ಕಿಸಾನ್ ಕೀ ಚಿಂತಾ ಕೋ ಛೀನಾ. आज ही प्रधानमंत्री फसल बीमा योजना से जुड़ें और निश्चिंत हो जाएं. कृषि एवं किसान कल्याण मंत्रालय, भारत सरकार. ರಾಜ್ಯ ತಾಂತ್ರಿಕ ಮಹಾವಿದ್ಯಾಲಯ ಬಿಎಂ ಬೈಪಾಸ್ ರಸ್ತೆ ಹಾಸನ. ಲಭ್ಯವಿರುವ ಇಂಜಿನಿಯರಿಂಗ್ ಕೋರ್ಸ್ಗಳು ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಸಿವಿಲ್ ಹಾಗೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಈ ಶೈಕ್ಷಣಿಕ ವರ್ಷದಿಂದ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ವಿಭಾಗದ ಅಡಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್ ಎಂಬ ಹೊಸ ಕೋರ್ಸ್ ಸೇರ್ಪಡೆಗೊಂಡಿರುತ್ತದೆ. ಪಿಜಿ ಕೋರ್ಸ್ಗಳು, ಎಂಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್ ಹಾಗೂ ಎಂಬಿಎ. ಹಾಸನ ನಗರದ ಎಲ್ಲಾ ಮಾರ್ಗಗಳಿಂದ ಕಾಲೇಜು ಬಸ್ ವ್ಯವಸ್ಥೆ. ಕೌಶಲ್ಯಾಭಿವೃದ್ಧಿಗಾಗಿ ಪ್ಲೇಸ್ಮೆಂಟ್ ಅಂಡ್ ಟ್ರೈನಿಂಗ್ ಡಿಪಾರ್ಟ್ಮೆಂಟ್ ವತಿಯಿಂದ ಮೊದಲನೇ ಸೆಮಿಸ್ಟರ್ನಿಂದಲೇ ವಿಶೇಷ ತರಬೇತಿ. 2021-22 ಶೈಕ್ಷಣಿಕ ವರ್ಷದಲ್ಲಿ 200 ಹೆಚ್ಚು ವಿದ್ಯಾರ್ಥಿಗಳು ವಿವಿಧ ಕಂಪನಿಗಳಲ್ಲಿ ನೇಮಕಾತಿ ಹೊಂದಿ ದಾಖಲೆ ಬರೆದಿದ್ದಾರೆ. ಕೆರಿಯರ್ ಗೈಡೆನ್ಸ್ ಸೆಲ್ ಮುಖಾಂತರ ಸೂಕ್ತ ವೃತ್ತಿ ಮಾರ್ಗದರ್ಶನ. ಇಂದೇ ಸಂಪರ್ಕಿಸಿ ರಾಜೀವ್ ತಾಂತ್ರಿಕ ಮಹಾವಿದ್ಯಾಲಯ ಹಾಸನ. ಮೊಬೈಲ್ 7892699110 ಅಂಡ್ 9845792787. ಮಕ್ಕಳಿಲ್ಲದ ದಂಪತಿಗಳಿಗೆ ಆಸರೆ ಸಂತಸ IVF ಅಂಡ್ ಎಂಡೋ ಸರ್ಜರಿ ಸೆಂಟರ್, ಮೈಸೂರು ಮತ್ತು ಹಾಸನ್. ಕಾಲ್ 9620000969. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ವಿವಿಧ ಬೆಳೆಗಳನ್ನು ಬಾಧಿಸುವ ರೋಗ ಕೀಟಗಳ ನಿರ್ವಹಣೆ ಕುರಿತು ಹಾಸನದ ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾ ಟಿ ನಾಗರಾಜು ಅವರೊಂದಿಗೆ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2462289 ಮತ್ತೊಂದು 2452258. ಎಸ್ಟಿಡಿ ಕೋಡ್ ಸಂಖ್ಯೆ 08172. ಕೇಳಿ ಕಾರ್ಯಕ್ರಮ ನೇರ ಪ್ರಸಾರದಲ್ಲಿ ಕಿಸಾನ್ ವಾಣಿ. ಪ್ರೀತಿಯ ಪ್ರೀತಿಯ ಕೇಳುಗರೇ, ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಿಸಾನ್ವಾಣಿಯಲ್ಲಿ ಕೃಷಿ ತರಂಗ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ವಿಷಯ ವಿವಿಧ ಬೆಳೆಗಳನ್ನು ಬಾಧಿಸ್ತಾ ಇರತಕ್ಕಂತಹ ರೋಗ ಹಾಗೂ ಕೀಟಗಳ ನಿರ್ವಹಣೆ. ಈಗಾಗಲೇ ಮುಂಗಾರು ಹಂಗಾಮು ಪ್ರಾರಂಭವಾಗಿ ಅನೇಕ ಚಟುವಟಿಕೆಗಳು ಪ್ರಾರಂಭ ಆಗಿದ್ದಾವೆ. ಸಾಕಷ್ಟು ಬಿತ್ತನೆ ಆಗಿದೆ, ಹಲವಾರು ಕಡೆ ನಾಟಿಯಾಗಿದೆ. ಕಳೆದ ಒಂದು 15-20 ದಿವಸದಿಂದ ಎಡೆಬಿಡದೆ ಮಳೆಯೂ ಕೂಡ ಬೀಳ್ತಾ ಇದೆ. ಹೀಗೆ ಬೀಳ್ತಾ ಇರತಕ್ಕಂತಹ ಮಳೆಯಿಂದಾಗಿ ಒಂದಷ್ಟು ರೋಗ ಮತ್ತು ಕೀಟಗಳು ಬರುವಂತಹ ಸಾಧ್ಯತೆ ಹೆಚ್ಚಾಗಿ ಇರುತ್ತೆ. ಈ ನಿಟ್ಟಿನಲ್ಲಿ ಯಾವ ಬೆಳೆಗಳನ್ನು ರೋಗ ಮತ್ತು ಕೀಟಗಳು ಬಾಧಿಸ್ತಾ ಇದ್ದಾವೆ ಅನ್ನುವಂಥದ್ದು, ಅದಕ್ಕೆ ಏನು ನಾವು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು ಅನ್ನುವಂಥದ್ದು, ಇದೆಲ್ಲದರ ಜೊತೆಗೆ ಇವತ್ತು ಕೃಷಿ ಬೆಳೆಗಳಾಗಿರಬಹುದು, ತೋಟಗಾರಿಕೆ ಬೆಳೆಗಳಾಗಿರಬಹುದು, ಎಲ್ಲವೂ ಕೂಡ ಈ ಮೋಡ ಮುಸುಕದಂತಹ ವಾತಾವರಣದ ಸಂದರ್ಭದಲ್ಲಿ ಸಾಕಷ್ಟು ರೋಗ ಮತ್ತು ಕೀಟಗಳ ಬಾಧೆಗೆ ತುತ್ತಾಗುತ್ತೆ. ಈ ನಿಟ್ಟಿನಲ್ಲಿ ತಮ್ಮ ಬೆಳೆಗೆ ಸಂಬಂಧಪಟ್ಟ ಹಾಗೆ, ತೋಟಗಳಿಗೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ರೋಗಗಳು ಮತ್ತು ಕೀಟಗಳು ಬಾಧಿಸ್ತಾ ಇದ್ದಾವೆ, ಅದರ ಲಕ್ಷಣಗಳು ಏನು ಗೋಚರಿಸ್ತಾ ಇದೆ, ಅದಕ್ಕೆ ಪರಿಹಾರ ಏನು ಅನ್ನುವಂಥ ವಿಚಾರಗಳನ್ನು ಇವತ್ತು ಪ್ರಸ್ತಾಪವನ್ನು ಮಾಡ್ತೇವೆ. ನಿಮ್ಮ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗಲಿದೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಟ್ಟು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ನಮ್ಮೊಂದಿಗೆ ಇದ್ದಾರೆ ಹಾಸನದ ಕಂದಲಿಯಲ್ಲಿ ಇರುವಂತಹ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೀಟಶಾಸ್ತ್ರ ವಿಭಾಗದ ವಿಜ್ಞಾನಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರತಕ್ಕಂತಹ ಡಾಕ್ಟರ್ ಟಿ ನಾಗರಾಜ್ ಅವರು ನಮ್ಮೊಂದಿಗೆ ಇದ್ದಾರೆ. ನಾಗರಾಜ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಕಳೆದ ಒಂದು 15-20 ದಿವಸದಿಂದ ಒಳ್ಳೆ ಮಳೆ ಆಗ್ತಿದೆ, ಅಧಿಕವಾಗಿಯೇ ಮಳೆ ಆಗಿದೆ, ಸುಮಾರು 100% ಮಳೆ ಆಗಿದೆ ಅಂತೇಳಿ ಹೇಳ್ತಾರೆ, ಹೆಚ್ಚು ಮಳೆ ಆಗಿದೆ ಅಂತೇಳಿ. ಹಾಗಾಗಿ ಈ ಮಳೆ ಹೆಚ್ಚಾದಂಥ ಸಂದರ್ಭದಲ್ಲಿ, ಅದರಲ್ಲೂ ಕೂಡ ಒಂದಷ್ಟು ತುಂತುರು ಮಳೆಯೂ ಕೂಡ ಒಂದಷ್ಟಿತ್ತು, ಈ ಸಂದರ್ಭದಲ್ಲಿ ಹೆಚ್ಚಾಗಿ ರೋಗ ಮತ್ತು ಕೀಟಗಳು ಬಾಧಿಸುತ್ತೆ ಅನ್ನುವಂಥದ್ದ ವಿಜ್ಞಾನಿಗಳು ನೀವು ಆಗಾಗ್ಗೆ ಹೇಳ್ತಾ ಇರ್ತೀರ. ಈ ನಿಟ್ಟಿನಲ್ಲಿ ನಮ್ಮ ಹಾಸನ ಜಿಲ್ಲೆಯ ಕೃಷಿಗೆ ಸಂಬಂಧಪಟ್ಟ ಹಾಗೆ ಪರಿಸ್ಥಿತಿ ಹೇಗಿದೆ? ಖಂಡಿತವಾಗಲೂ ಸರ್, ನೀವು ಹೇಳಿದಲ್ಲ ಕರ ಸತ್ಯ. ಈಗ ನಾವು ಕೃಷಿಗೆ ಸಂಬಂಧಪಟ್ಟಂತೆ ಬೆಳೆಗಳು ಏನಿದ್ದಾವೆ, ಈಗ ಮೆಕ್ಕೆಜೋಳ ಆಗಿರ್ಬೋದು, ಮುಸುಕಿನ ಜೋಳ ಅಂತ ಹೇಳ್ತೀವಿ, ಭತ್ತ ಮತ್ತು ರಾಗಿ ಜೋಳ, ಹೆಸರು, ಎಳ್ಳು ಮತ್ತು ಇತ್ಯಾದಿ ಬೆಳೆಗಳಲ್ಲಿ ಈ ರೀತಿ ಕಂಟಿನ್ಯೂಯಸ್ ಆಗಿ ಸತತವಾಗಿ ಮಳೆ ಬೀಳೋದ್ರಿಂದ ತುಂಬ ಸೆನ್ಸಿಟಿವ್ ಆಗಿರ್ತವೆ. ಇಷ್ಟೊಂದು ಮಳೆ ಬಂದರೆ ಯಾವುದೇ ಫಸಲು ಬರೋಕ್ಕೆ ಅಷ್ಟೊಂದು ಆಗೋದಿಲ್ಲ ಒಂದೇ ಅಂತ, ಅದು ಫಿಸಿಯಾಲಜಿಕಲ್ ಡಿಸಾರ್ಡರ್ ಅಂತ ಹೇಳ್ತೀವಿ, ಸಸ್ಯದ ಬೆಳವಣಿಗೆ ಹಂತದಲ್ಲೇ ಸಪ್ರೆಸ್ ಆಗುತ್ತೆ. ಈ ನಿಟ್ಟಿನಲ್ಲಿ ಯಾವಾಗ ಈ ಥರ ಆಗುತ್ತೋ ರೋಗಗಳು ಉಲ್ಬಣಗಳಾಗ್ತವೆ, ಅದು ಶಿಲೀಂಧ್ರ ರೋಗ ಆಗಿರ್ಬೋದು, ನಂಜಾಣು ರೋಗ ಆಗಿರ್ಬೋದು, ಬ್ಯಾಕ್ಟೀರಿಯಾ ದುಂಡಾಣು ರೋಗ ಆಗಿರ್ಬೋದು, ಜೊತೆಗೆ ಕೀಟಗಳ ಬಾಧೆ ಕೂಡ ಹೆಚ್ಚಾಗುತ್ತೆ. ಆ ಕೀಟಗಳು ಯಾವ್ಯಾವ ಅಂದ್ರೆ ಬೆಳೆಗೆ ತಕ್ಕಂತೆ ಕೀಟಗಳು ಉಲ್ಬಣ ಆಗುತ್ತೆ. ಈಗ ಮುಸುಕಿನ ಜೋಳ ಅಂದ್ರೆ ನಾವು ಇತ್ತೀಚಿನ ದಿನಗಳ ಕಂಡಂತೆ ಫಾಲ್ ಆರ್ಮಿ ವರ್ಮ್ ಅಂತ ಹೇಳ್ತೀವಿ, ಸೈನಿಕ ಹುಳ ಅಂತ, ಅದರ ಸಂತತಿ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಕರೆಕ್ಟ್ ಟೈಮಿಗೆ ಮ್ಯಾನೇಜ್ ನಿರ್ವಹಣಾ ಕ್ರಮಗಳು ತಗೊಳಕ್ಕಾಗೋದಿಲ್ಲ, ಆದರೆ ಅವು ಎಗ್ಗಳು ಹೆಚ್ಚಾಗಿ ತುಂಬ ಸುಳಿನ ಕಟ್ ಮಾಡೋಂಥ ಸಂದರ್ಭ ಬರುತ್ತೆ. 20 ದಿನದಲ್ಲಿ ಅದರ ಲಾರ್ವಲ್ ಸ್ಟೇಜಸ್ಸೇ ಮುಗಿದೋಗ್ಬಿಟ್ಟಿರುತ್ತೆ. ಯಾಕಂದರೆ 10-15 ದಿನಗಳಲ್ಲಿ ಅದರ 5 ಹಂತಗಳು ಏನು ಇನ್ಸ್ಟಾರ್ಸ್ ಅಂತ ಹೇಳ್ತೀವಲ್ವ, ಆ ಇನ್ಸ್ಟಾರ್ಗಳಲ್ಲೆಲ್ಲ ಬೆಳೆಯನ್ನು ಹಾನಿ ಮಾಡುವಂಥದ್ದಿರುತ್ತೆ. ಆ ನಿಟ್ಟಿನಲ್ಲಿ ಬೆಳೆ ಹಾನಿ ಆಗೋದ್ರ ಜೊತೆಗೆ ಫಿಸಿಯಾಲಜಿಕಲ್ ತೊಂದರೆ ಆಗಿರೋದ್ರ ಜೊತೆಗೆ ಟೋಟಲಿ ನಮಗೆ ಬೆಳೆಗಳಲ್ಲಿ ತುಂಬ ಕುಂಠಿತ ಆಗುತ್ತೆ. ಇದು ಕೃಷಿಗೆ ಆಧಾರಿತ ಸಂಬಂಧಪಟ್ಟಂತೆ ಬೆಳೆಗಳಾದರೆ, ತೋಟಗಾರಿಕೆ ಬೆಳೆಗಳು ಏನಾಗುತ್ತೆ, ಕರೆಕ್ಟಾಗಿ ನಾವು ಬೇಸಾಯ ಕ್ರಮಗಳನ್ನು ಮಾಡೋಕ್ಕಾಗೋದಿಲ್ಲ. ಅಲ್ಲಿ ಯಥೇಚ್ಛವಾಗಿ ಈಗ ಬೇರು ಕಟ್ ಮಾಡುವಂತಹ ಹುಳ ದುಂಬಿ ಅಂತ ಹೇಳ್ತೀವಿ, ಅದಕ್ಕೆ ಇಂಗ್ಲಿಷ್ನಲ್ಲಿ ರೂಟ್ ಗ್ರಾಪ್ಸ್ ಅಂತ ಹೇಳ್ತೀವಿ. ಈ ಥರ ರೂಟ್ ಗ್ರಾಪ್ಸ್ ಅಂತ ಬಂದಾಗ ಅಥವಾ ಬೇರ್ ಕಟ್ ಮಾಡುವಂಥ ದುಂಬಿಗಳು ಬಂದರೆ ಅದಕ್ಕೆ ಔಷಧಿಯಿಂದ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಜೈವಿಕ ನಿಯಂತ್ರಣದಿಂದ ಕಂಟ್ರೋಲ್ ಮಾಡುವಂತಹ ಪದ್ಧತಿಗಳನ್ನು ನಾವು ಅನುಸರಿಸಬೇಕು. ಈ ಥರ ವಾತಾವರಣದಲ್ಲಿ ಏನೇ ಔಷಧಿ ಹೊಡೆದ್ರೂ ಕೂಡ ಕಂಟ್ರೋಲ್ ಆಗಲ್ಲ. ಇದು ರೈತ ಬಂದವರಿಗೆ ಎಲ್ಲರಿಗೂ ಮನವರಿಕೆ ಆಗಬೇಕು. ಇದು ಯಾಕಂದರೆ ಎಲ್ಲ ಒಂದು ಕೀಟ ಮತ್ತು ಒಂದು ರೋಗ ಏನೋ ನ್ಯೂನತೆ ಬಂದರೆ ಅದು ಔಷಧಿಯಿಂದಲೇ ನಾವು ಮಾಡ್ತೀವಿ ಅನ್ನೋದು ಬಂದ್ಬಿಟ್ಟಿದೆ. ಆ ನಿಟ್ಟಿನಲ್ಲಿ ಅದೊಂದು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ನಾವು ನಿರ್ವಹಣಾ ಕ್ರಮಗಳು, ಅದೇನು ಸಮಗ್ರ ನಿರ್ವಹಣಾ ಬೇಸಾಯ ಕ್ರಮಗಳಾಗಿರ್ಬೋದು, ಕೀಟ ನಿರ್ವಹಣಾ ಕ್ರಮಗಳಾಗಿರ್ಬೋದು, ರೋಗ ನಿರ್ವಹಣಾ ಕ್ರಮಗಳನ್ನು ನಾವು ಅರ್ಥ ಮಾಡಿಕೊಂಡು ಸಂದರ್ಭಕ್ಕೆ ತಕ್ಕಂತೆ ಪರಿಸ್ಥಿತಿಗೆ ತಕ್ಕಂತೆ ನಾವು ಬೆಳೆಸಬೇಕಾಗುತ್ತೆ ಸರ್. ಈ ಅತಿಯಾದಂಥ ಮಳೆ ಏನಿದೆಯೋ, ಈ ರೋಗ ಮತ್ತು ಕೀಟಗಳನ್ನು ಜಾಸ್ತಿ ಮಾಡೋದ್ರ ಜೊತೆಗೆ ಬೇರೆ ಏನು ಸಮಸ್ಯೆನ ಉಂಟು ಮಾಡಿದೆ ನಮ್ಮ ಜಿಲ್ಲೆಯಲ್ಲಿ? ಸರ್, ನಮ್ಮ ಜಿಲ್ಲೆಯಲ್ಲಿ ಈಗ ರೋಗ ಕೀಟಗಳ ಜೊತೆಗೆ ನಾವು ಹೇಳ್ದಂಗೆ ಫಿಸಿಯಾಲಜಿಕಲ್ ಸಮಸ್ಯೆ ಆಗುತ್ತೆ ಬೆಳೆಗಳಲ್ಲಿ. ಈಗ ನೋಡಿ ನಮ್ಮನೇ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ಆಮೇಲೆ ನಾರ್ಮಲ್ ಆಗಿ ಮಾಡುವಂಥ ದಿನಚರಿ ಕಾರ್ಯಕ್ರಮಗಳನ್ನು ಬಂದಾಗಿದೆ, ಅದು 24 ಗಂಟೆ ಕ್ಲೈಮೇಟಿಗೆ ಎಕ್ಸ್ಪೋಸ್ ಆಗಿರೋದ್ರಿಂದ ಟೋಟಲಿ ಡಿಸ್ಟರ್ಬ್ ಆಗಿರುತ್ತೆ. ಯಾಕಂತಂದರೆ ಯಾವುದೇ ಒಂದು ಗಿಡ ಮರ ಮತ್ತೊಂದು ಇನ್ನೊಂದು ಇದ್ದರೆ ಅದರದೇ ಆದ ಒಂದು ಉಸಿರಾಟ ಕ್ರಿಯೆ ಅಂತ ಇರುತ್ತೆ, ಬೇರಿನ ಉಸಿರಾಟ ಕ್ರಿಯೆ. ಈಗ 100% ಸ್ಯಾಚುರೇಷನ್ ಲೆವೆಲಲ್ಲಿ ಮಾಯಿಷರ್ ಇದ್ದಾಗ ಅದ್ರ ನಾರ್ಮಲ್ ಕೆಲಸ ಆಗಲ್ಲ. ಎಸ್ಪೆಷಲಿ ಸಣ್ಣ ಮೊಳಕೆ ಹೊಡೆದು 1 ವಾರ 15 ಇರುವಂಥ ಗಿಡಗಳಾಗ್ಬಿಟ್ರೆ ಕಂಟಿನ್ಯೂಸ್ ಆಗಿ 24-48 ಗಂಟೆಗಳ ಕಾಲ ನೀರಲ್ಲಿ ಇದ್ಬಿಟ್ರೆ ಕಂಪ್ಲೀಟ್ ಅದರ ಬೆಳವಣಿಗೆ ಸ್ಟಾಪ್ ಆಗೋಗ್ಬಿಡುತ್ತೆ, ಕುಂಠಿತ ಆಗುತ್ತೆ. ಸ್ವಲ್ಪ ಒಂದು 45-50 ದಿನಗಳಾದರೆ ಸ್ವಲ್ಪ ತಡ್ಕೊಳತ್ತೆ ಒಂದು ಸ್ವಲ್ಪ. ಆಮೇಲೆ ಯಥೇಚ್ಛವಾಗಿ ಮಳೆ ಬಿದ್ದು ನಿಂತ ಸಂದರ್ಭದಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥ ಕಾರ್ಯ ಏನಂದ್ರೆ ಫಸ್ಟ್ ಡ್ರೈನ್ ಔಟ್ ಮಾಡಬೇಕು ನೀರನ್ನು. ನೀರೆಲ್ಲಿ ನಿಂತಿರುತ್ತೋ ಅದನ್ನು ಬಿಟ್ಟು ಬಿಡಬೇಕು. ಅದು ಹಾದಿ ಈಗ ಏನಾದರೂ ಸ್ವಲ್ಪ ಬಿಸಿಲು ಬಂತಂತಂದ್ರೆ ನಾವು ನೀರೆಲ್ಲ ಖಾಲಿ ಮಾಡಿ ಸ್ವಲ್ಪ ಅಂಗಡಿ ಗೊಬ್ಬರಗಳನ್ನ ಸ್ವಲ್ಪ ಅದು ಕೃಷಿ ಆಧಾರಿತ ಬೆಳೆಗಳಿಗಾದ್ರೆ ಸ್ವಲ್ಪ ಕೊಡಬೇಕು. ಯಾಕಂದರೆ ಸ್ವಲ್ಪ ಬಿಸಿ ಆಗಬೇಕು ಭೂಮಿ, ತನ್ನದೇ ಆದ ಒಂದು ಕ್ರಿಯೆ ಆಗಬೇಕು. ಯಾಕಂದರೆ ಇದೇ ರೀತಿ ನಾವು ಆ ತೋಟಗಾರಿಕೆ ಬೆಳೆಗಳಿಗೆ ಹೇಳಲ್ಲ, ಯಾಕಂದ್ರೆ ಸ್ವಲ್ಪ ಸ್ಟೆಬಿಲೈಜ್ ಆದ ನಂತರ ತನ್ನ ಮತ್ತೆ ಬೇಸಿಗೆ ಕ್ರಮಗಳಲ್ಲಿ ಎಡಗುಂಟೆ ಒಡೆಯೋದಾಗಲಿ ಮಣ್ಣು ಎರ್ಸಕ್ಕಾರೆ ಅರ್ನಿಂಗ್ ಅಪ್ ಅಂತ ಹೇಳ್ತೀವಿ ಅಂತ ಕಾರ್ಯಕ್ರಮದಲ್ಲಿ ನಾವು ಮುಂದುವರಿಸ್ಕೋಬೇಕು. ಹಿಂಗೆ ಆಗ್ಬಿಡ್ತಲ್ಲ ಅಂತ ನಾವು ಇನ್ನು ಮಾಡ್ಕೊಳಕ್ಕಾಗಲ್ಲ. ಅದರ ಜೊತೆಗೆ ಏನು ಪಾಲಾರ್ಮಿ ವರ್ಮು ಮುಸುಕಿನ ಜೋಳದಲ್ಲಿ ಬರೋ ಜೊತೆಗೆ ಡೌನಿ ಮಿಲ್ಡಿವ್ ಅಂತ ಒಂದು ಬಂದ್ಬಿಡುತ್ತೆ, ಅದಕ್ಕೂ ಕೂಡ ನಾವು ಇದು ತುಂಬ ಫೇವರಬಲ್ ಕ್ಲೈಮೇಟ್ ಅಂತ ಹೇಳ್ತೀವಿ. ಅದನ್ನು ಕೂಡ ಕಡಿಮೆ ಮಾಡೋದಕ್ಕೆ ಎಲ್ಲೆಲ್ಲಿ ಒಂದೊಂದು ಕಾಣಿಸ್ಕೊಂಡ್ರೆ ಅದನ್ನು ಕಿತ್ತು ಮೊದಲು ಹಾಕಬೇಕು, ಇಲ್ಲಾಂತಂದ್ರೆ ಒಂದರಿಂದ ಒಂದರಿಂದ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಈ ಕರೆಗಳು ಬರಲಿಕ್ಕೆ ಪ್ರಾರಂಭ ಆಗಿದ್ದಾವೆ, ಅವ್ರ ಜೊತೆ ಮಾತಾಡ್ತಾ ಇನ್ನೊಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಳೋಣ. ನಮಸ್ತೆ. ಹಲೋ, ನಮಸ್ತೆ. ಕರೆ ನಮಗೆ ಸಿಗ್ತಾ ಇಲ್ಲ ಅದು. ಹಲೋ, ಕನೆಕ್ಟ್ ಆಗ್ತಾ ಇಲ್ಲ, ಏನೋ ಒಂದು ಸಮಸ್ಯೆ ಇದೆ. ಇದು ಒಂದು ರೀತಿ ಆದರೆ ಇನ್ನೊಂದಷ್ಟು ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೆ ನಾವೊಂದಷ್ಟು ನೋಡೋಣ. ಬಹಳ ಮುಖ್ಯವಾಗಿ ನಮ್ಮ ಜಿಲ್ಲೆಯಲ್ಲಿ ಬೆಳೀತಕ್ಕಂಥದ್ದು ಆಲೂಗಡ್ಡೆ ಬೆಳೆ. ಇದಕ್ಕೂ ಕೂಡ ಮಳೆಯಿಂದಾಗಿ ಸಾಕಷ್ಟು ತೊಂದರೆ ಆಗಿದೆ. ಹೇಗೆ ಚೇತರಿಸ್ಕೋಬಹುದು ಆಲೂಗಡ್ಡೆ ಈಗ? ಈಗ ಇನಿಷಿಯಲ್ ಸ್ಟೇಜ್ ಅಲ್ಲ. ಅದಕ್ಕಿಂತ ಮೊದಲು ಸರ್, ನಮ್ಮ ಸಂಪರ್ಕ ಸಂಖ್ಯೆಯನ್ನು ಒಮ್ಮೆ ಹೇಳ್ಬಿಡ್ತೀನಿ. ನಮ್ಮ ಕೃಷಿಕರು ನೇರವಾಗಿ ಸಂಪರ್ಕವನ್ನು ಮಾಡಬಹುದು. ತಾವು ಸಂಪರ್ಕವನ್ನು ಮಾಡಲಿಕ್ಕೆ ಬಳಸಬೇಕಾದಂಥ ದೂರವಾಣಿ ಸಂಖ್ಯೆ 245-258, ಮತ್ತೊಂದು ಸಂಖ್ಯೆ 246-289, ಎಸ್ಟಿಡಿ ಕೋಡ್ ಸಂಖ್ಯೆ 08172. ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳ್ತೇನೆ, 245-258, ಮತ್ತೊಂದು ಸಂಖ್ಯೆ 246-289, ಎಸ್ಟಿಡಿ ಕೋಡ್ ಸಂಖ್ಯೆ 08172. ಹಲೋ ಹಲೋ ಹಲೋ ನಮಸ್ತೆ. ಹಲೋ ಹಲೋ ಹಲೋ ಹಲೋ ಕೇಳ್ತಾ ಇದೆ, ನಮಗೆ ಸಂಪರ್ಕ ಆಗ್ತಾ ಇಲ್ಲ. ಆಲೂಗಡ್ಡೆ ಸಂಬಂಧಪಟ್ಟ ಹಾಗೆ ಹೇಳಿ ಸರ್. ಸರ್, ಆಲೂಗಡ್ಡೆಗೆ ನಮಗೆ ಗೊತ್ತಿರೋ ಹಾಗೆ ಕೀಟಗಳಿಗಿಂತ ರೋಗ ಬಾಧೆ ಜಾಸ್ತಿ, ಅದರಲ್ಲೂ ಶಿಲೀಂಧ್ರ ಸಂಬಂಧಪಟ್ಟಂತ ರೋಗ. ಅದು ಏನಾಗಿದೆ ಅಂದ್ರೆ, ನಾವು ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಂಡಿದ್ದೀವಿ, ಎಲ್ಲವೂ ಮಾಡಿ ಜೊತೆಗೆ ಈ ರೀತಿ ಕ್ಲೈಮೇಟ್ ಅಂದ್ರೆ ಈ ವಾತಾವರಣದಲ್ಲಿ ಜಾಸ್ತಿ ಮಳೆ ಆದ ಕಾರಣ ಇದು ಶಿಲೀಂಧ್ರ ರೋಗಗಳಿಗೆ ತುಂಬಾ ಉಲ್ಬಣವಾಗುವಂತ ವಾತಾವರಣ. ಅದು ಫೈಟೋಪ್ತರ ಇನ್ಫಸ್ಟೆನ್ಸ್ ಅಂತ ಹೇಳ್ಬಿಟ್ಟು ಒಂದು ಶಿಲೀಂಧ್ರ ಇದೆ, ಅದು ಒಂದ್ಸರಿ ಬಂದ್ಬಿಟ್ರೆ ಇಡೀ ಪ್ಲಾಟೆ ಹೋಗ್ಬಿಡುತ್ತೆ. ಸೊ ಆ ನಿಟ್ಟಿನಲ್ಲಿ ತುಂಬಾ ಮಣ್ಣನ್ನು ಹೇರಿಸಿ ನೀರು ನಿಂತ್ಕೊಂಡಿರ ತರ ನೋಡ್ಕೊಂಡು ಇದು ಸರಿಯಾದ ಪದ್ಧತಿಯಲ್ಲಿ ಔಷಧಿಗಳನ್ನು ಮಾಡ್ಕೊಂಡ್ರೆ ಉಳಿಸ್ಕೋಬಹುದು. ಇದೇ ರೀತಿ 20 ದಿನಗಳು ಏನ್ ಇಟ್ಕೊಂತು ಮತ್ತಿನ್ನೊಂದು 10 ದಿನ ಇಟ್ಕೊಂಡ್ರೆ ಸರ್, ಖಂಡಿತ ಎಲ್ಲಾ ಬೆಳೆಗಳು ಈಗ ಕೃಷಿ ಆಧಾರಿತ ಬೆಳೆಗಳಿಗೆ ತುಂಬಾ ಸಮಸ್ಯೆ ಆಗುತ್ತೆ. ಇವತ್ತೊಂದಷ್ಟು ಪರವಾಗಿಲ್ಲ, ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಒಂದಷ್ಟು ಬಿಸಿಲಿತ್ತು, ಒಂಥರ ಒಳ್ಳೆ ಚೇತರಿಕೆಯ ಒಂದು ಇದು ಕಂಡು ಬಂತು, ಲಕ್ಷಣ ಕಂಡು ಬಂತು ಜನಗರಿಗೆ, ಒಂದು ಸಂತೋಷ. ಮಧ್ಯಾಹ್ನ ಒಂದ್ ಸ್ವಲ್ಪ ಮಳೆ ಆಗಿದೆ, ಈಗ ಮತ್ತೆ ಬಿಡುವು ಕೊಟ್ಟಿದೆ. ಒಂದ್ 2-3 ದಿವಸ ಬಿಡುವು ಸಿಕ್ಕರೆ ನಮ್ಗೆ ಹೆಚ್ಚು ಸೂಕ್ತ ಅಂತ ಹೇಳಿ ಅನ್ಸುತ್ತೆ. ಖಂಡಿತ ಸರ್. ಮತ್ತೆ ಮತ್ತೊಂದು ಬಹಳ ಪ್ರಮುಖವಾದಂತ ಬೆಳೆ ನಮ್ಮ ಜಿಲ್ಲೆಯಲ್ಲಿ ಬೆಳೀತಕ್ಕಂಥದ್ದು ಮೆಕ್ಕೆಜೋಳ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ಕಾರ. ಮೆಕ್ಕೆಜೋಳ, ಮೆಕ್ಕೆಜೋಳವನ್ನ ಯಾವೆಲ್ಲ ಬೆಳೆಗ ರೋಗ ಮತ್ತು ಕೀಟಗಳು ಬಾಧಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ, ಅದಕ್ಕೆ ಏನು ಪರಿಹಾರ? ಸೇಮ್ ಮೊದಲನೇದಾಗಿ ಹಾಸನ ಜಿಲ್ಲೆಯಲ್ಲಿ ರೆಕಮೆಂಡ್ ಮಾಡಿರತಕ್ಕಂಥ ಬೆಳೆ ಅಲ್ಲ ಒಂದನೇದಾಗಿ. ಯಾಕಂತಂದ್ರೆ ಮೊದಲನೇದಾಗಿ ಆನ್ಯುವಲ್ ರೈನ್ಫಾಲ್ ಅಂತ ಏನು ಹೇಳ್ತೀವಿ, ವಾರ್ಷಿಕ ಮಳೆ ಬೀಳುವಂಥದ್ದು 800-850 mm ಮಳೆ ಬೀಳುತ್ತೆ ಇಲ್ಲಿ. ಸೊ ಈ ವರ್ಷ 900-1000 ಮುಟ್ಬಿಟ್ಟಿದೆ. ಸೊ ನಮ್ಮ ಬೆಳೆಗೆ ಬೇಕಾಗಿರ್ತಕ್ಕಂಥ ಎಷ್ಟು ಆನ್ಯುವಲ್ ರೈನ್ಫಾಲ್ ಬೇಕಾಗಿದೆ, 450-600 mm ಮಳೆ ಸಾಕು ಮೆಳಕ್ಕೆ ಬೆಳೆಯಲಿಕ್ಕೆ. ಅಷ್ಟು ಮಳೆ ಬೀಳುವಂತ ಪ್ರದೇಶಗಳು ಅಂತ ನೆಲಗಳಿಗೆ ಸೂಕ್ತ. ನಮ್ಗೆ ಅದರ ಡಬಲ್ ಪಟ್ಟು ಜಾಸ್ತಿ ಆಗ್ತಿದೆ ಅಂದ್ರೆ ತುಂಬಾ ತೊಂದರೆ ಆಗಿದೆ ಮೊದಲನೇ ಪಾಯಿಂಟ್. ಆದ್ರೆ ಅದಾಗೋದ್ರಿಂದ ಏನಾಗಿದೆ, ಬೆಳೆಯೋದಕ್ಕೆ ತೊಂದರೆ ಕೊಡುತ್ತೆ. ಅದಾದ ಮೇಲೆ ಒಂದು ಫಾಲ್ ಆರ್ಮಿ ವರ್ಮ್ ಅಂತ ಹೇಳಿದ್ನಲ್ರ, ಹಾಗೆ ಸೈನಿಕವಳು, ಇದು ಯಥೇಚ್ಛವಾಗಿ ಉಲ್ಬಣ ಆಗುತ್ತೆ. ಯಥೇಚ್ಛವಾಗಿ ಉಲ್ಬಣ ಆದಾಗ ಏನಾಗುತ್ತೆ, ಇದನ್ನ ಹತೋಟಿ ಮಾಡೋದಕ್ಕೆ ಸಮಗ್ರ ಕೀಟ ನಿರ್ವಹಣಾ ಪದ್ಧತಿಗಳಿದ್ದಾವೆ. ಆ ಪದ್ಧತಿಗಳಲ್ಲಿ ನಮಗೆ ಮೊದಲನೇದಾಗಿ ಬಂದಿರ್ತವೆ ಎಲ್ಲವನ್ನು ಮಾಡಿ ಒಂದು ಈ ಥರ ಕಂಟಿನ್ಯೂಸ್ ಆದಾಗ ಇಟ್ಟಿರ್ತಕ್ಕಂಥ ಮೊಟ್ಟೆಗಳು ಜಾಸ್ತಿ ಅಂತದಲ್ಲಿ ಆಗುತ್ತೆ, ಯಾವುದೇ ರೀತಿಯ ಹಾರಾಟ ಆಗಲ್ಲ, ಯಾಕಂದ್ರೆ ಬಿಸಿಲು ಬಂದಿಲ್ಲ ಅಂತ ಅಂದ್ಬಿಟ್ಟು ಜಾಸ್ತಿ ಕ್ಯಾಟರ್ಪಿಲ್ಲರ್ಸ್ ಅಂತ ಹೇಳ್ತೀವಿ, ಲಾರ್ವಾ ಸ್ಟೇಜ್ ಅಂತ ಹೇಳ್ತೀವಿ, ಅದು ತಿನ್ನೋದು ಜಾಸ್ತಿ ಆಗುತ್ತೆ. ಶೀತ ಜಾಸ್ತಿ ಆದಾಗಲ್ಲ, ಯಾವುದೇ ಒಂದು ಈಟನ್ನು ಬಾಡಿ ಟೆಂಪರೇಚರ್ ಮಾಡ್ಕೋಬೇಕನ್ನೋ ನಿಟ್ಟಿನಲ್ಲಿ ಫೀಡಿಂಗ್ ರೇಟ್ ಜಾಸ್ತಿ ಆಗುತ್ತೆ, ಹಂಗಾಗಿ ಡ್ಯಾಮೇಜಿಂಗ್ ಜಾಸ್ತಿ ಆಗಿರುತ್ತೆ. ಎಲ್ಲ ಬೆಳೆಗಳಲ್ಲಿ ನೋಡಿದ್ರೆ ನಮ್ದು ಬೆಳೆ ಹೋಯ್ತು ಅನ್ನೋ ನೆಕ್ಕಿನಲ್ಲಿ ಯೋಚನೆ ಮಾಡ್ತಾರೆ ರೈತರು. ಈಗ ಬರುವ ತಕ್ಷಣನೇ ನಾನು ಹೇಳೋದೇನಪ್ಪ ಅಂದರೆ, ಈಗ ನಮ್ಮ ಎಕನಾಮಿಕ್ ಥ್ರೆಶೋಲ್ಡ್ ಲೆವೆಲ್ ಅಂತ ಏನು ಹೇಳ್ತೀವಿ, ತೀವ್ರತೆಯನ್ನು ದಾಟಿ ಹೋಗುವಂಥ ಅಂತ ಇದ್ದರೆ ಇಮ್ಮಿಡಿಯೇಟ್ ಆಗಿ ಒಂದು ಕೀಟನಾಶಕವನ್ನು ಬಳಸಬೇಕಾಗುತ್ತೆ. ಇದು ಮೆಕ್ಕೆಜೋಳದಲ್ಲಿ ಒಂದು ಲೇಬಲ್ ಕ್ಲೇಮ್ ಆಗಿರ್ತಕ್ಕಂಥ ಕೀಟನಾಶಕಗಳನ್ನು ಮಾತ್ರ ಬಳಸಬೇಕಾಗಿದೆ. ಅವು ಒಂದು ನಮ್ಮ ಕೃಷಿ ಇಲಾಖೆಯಿಂದ ಆಗಿರ್ಬೋದು, ಕೆಲವೊಂದು ಲೇಬಲ್ ಕ್ಲೇಮ್ ಸಿಕ್ಕೋ ಇರ್ತಕ್ಕಂಥ ಎಮಮೆಕ್ಟಿನ್ ಬೆಂಜೋಯೇಟ್ ಅಥವಾ ನಮ್ಮದು ಏನು ಕೊರಾಜಿನ್ ಅಂತ ಹೇಳ್ತೀವಿ ಅದನ್ನು ಬಳಸ್ಬೋದು. ಇನ್ನೊಂದು ಡೆಲಿಗೇಟ್ ಅಂತ ಬರುತ್ತೆ, ಅಂಥವು ಕೂಡ ನಾವು ಸ್ಪೆನೆಟೋರಮ್ ಅಂತ ಹೇಳ್ತೀವಿ ಅದನ್ನು ಟೆಕ್ನಿಕಲಿ, ಅಂಥವನ್ನು ಕೂಡ ಬಳಸಿ ನಾವು ಈಗಿನ ಸದ್ಯಕ್ತ ಸಂತತಿಯಲ್ಲಿ ನಾವು ಹತೋಟಿ ತರಬಹುದು. ಈ ತರ ಬಂದಾದ ನಂತರ ನಾವು ನೋಡೋಣ, ಕರೆ ಸಂಪರ್ಕ ಆಗುತ್ತಾ ನೋಡೋಣ. ಹಲೋ ಹಲೋ, ಇಲ್ಲ ಏನೋ ತೊಂದರೆ ಆಗ್ತಿದೆ, ಮುಂದುವರಿಸಿ ಸರ್. ಈ ತರ ಆಗಿರುತ್ತದೆ, ಅದಕ್ಕೆ ಸಮಗ್ರ ಕೀಟ ನಿರ್ವಹಣಾ ಪದ್ಧತಿಗಳನ್ನು ಅನುಸರಿಸಿದ್ರೆ ಸರ್ ಇದನ್ನ ಹತೋಟಿಗೆ ಮಾಡ್ಕೋಬಹುದು. ಈಗ 2018 ಕೂಡ ನಾವು ಇದನ್ನ ಬೆಳಕಂತ ಬಂದಿದೀವಿ. ಈಗ ಒಂದು ಜನಗಳ ಮನಸ್ಥಿತಿ ಬಂದ್ಬಿಟ್ಟಿದೆ, ಬಿತ್ತನೆ ಮಾಡಿ ಒಂದು ವಾರಕ್ಕೆ ನಾವು ಔಷಧಿಗಳನ್ನ ಹೊಡ್ಕಂತ ಬಂದ್ರೆ ನಾವು ಬೆಳೆ ತೆಗಿತೀವಿ, ಇಲ್ಲಾಂದ್ರೆ ಬೆಳೆ ತೆಗಿಯಕ್ಕಾಗಲ್ಲ ಅನ್ನೋ ಒಂದು ಮನಸ್ಥಿತಿಯಲ್ಲಿ ನಮ್ಮ ರೈತ ಬಂಧುವರಲ್ಲಿ ಬಂದಿದೆ ಸರ್. ಈಗಿನ ಜನಗಳು ಏನಾಗಿದೆ, ಯಥೇಚ್ಛವಾಗಿ ಮಳೆಯಾಗಿ ಈ ತರ ಬೆಳೆ ಒಂದು ಫೀಲ್ಡ್ ಗಟ್ಟಲೆ ಹೋಗಿದ್ರೆ ಈಗ ಜನಗಳು ಒಂಥರ ಮೆಕ್ಕೆಜೋಳದಿಂದ ಬೇರೆ ಬೆಳೆಗೆ ಬರಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿದ್ದಾರೆ. ಅಂದ್ರೆ ಈಗ ಆಲೂಗಡ್ಡೆಗೆ ಯಾವ ಪರಿಸ್ಥಿತಿ ಆಯ್ತು ಕಳೆದ ಒಂದು 10 ವರ್ಷಗಳಲ್ಲಿ, ಆ ತರದ ಪರಿಸ್ಥಿತಿ ಇದಕ್ಕೂ ಕೂಡ ಬಂದಿದೆ, ಯಾಕಂದ್ರೆ ತುಂಬಾ ಮಳೆ ಅಲ್ವಾ. ಹೌದು. ನಮ್ಮ ಜಿಲ್ಲೆಯ ಮತ್ತೊಂದು ಪ್ರಮುಖವಾದಂಥ ಬೆಳೆ ಅಂತ ಹೇಳಿದ್ರೆ ತೆಂಗು. ಸಾಕಷ್ಟು ತೆಂಗಿನ ಬೆಳೆ ನಮ್ಮ ಜಿಲ್ಲೆಯಲ್ಲಿ ಇದೆ. ಈ ಮುಂಗಾರು ಹಂಗಾಮಿನಲ್ಲಿ ಯಾವೆಲ್ಲ ರೋಗ ಮತ್ತು ಕೀಟಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ? ಈಗ ಮುಂಗಾರು ಹಂಗಾಮಿನಲ್ಲಿ ನಮಗೆ ತುಂಬ ಎಕನಾಮಿಕಲಿ ಡ್ಯಾಮೇಜಿಂಗ್ ಕೀಟ ಅಥವಾ ರೋಗ ಅಂತಂದ್ರೆ ನಿಮಗೆ ಗೊತ್ತಿರೋ ಹಾಗೆ ರೈನೋಸರಸ್ ಬೀಟಲ್ ಅಂತ ಹೇಳ್ತೀವಿ, ರೈನೋಸರಸ್ ತುಂಬಿ, ಜೊತೆಗೆ ಕೆಂಪು ಮೂತಿಯ ಹುಳ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಈಗ ರೀಸೆಂಟ್ ಆಗಿ ಇನ್ವೇಡ್ ಆಗಿರ್ತಕ್ಕಂಥದ್ದು ರೋಗೋಸ್ ವೈಟ್ ಫ್ಲೈ ಅಂತ ಹೇಳ್ತೀವಿ. ವೈಟ್ ಫ್ಲೈಸ್ ಅಂದ್ರೆ ಬಿಳಿ ನೊಣ ಅಂತ ಹೇಳ್ಬಿಟ್ಟು, ಇವು ಮೂರು ಉಲ್ಬಣ ಜಾಸ್ತಿ ಆಗಿದೆ. ಕೆಲವೊಂದು ಪ್ಯಾಚಸ್ ಅಲ್ಲಿ ಇದೇನು ಕಪ್ಪು ಮೂತಿಯ ತೆಂಗಿನ ಮಾತ್ ಅಂತ ಹೇಳ್ತೀವಿ, ಅದು ಕೂಡ ಜಾಸ್ತಿ ಆಗ್ತದೆ. ಇವು ತೆಂಗಿನಲ್ಲಿ ತುಂಬಾ ಎಕನಾಮಿಕ್ ಡ್ಯಾಮೇಜ್ ಮಾಡುವಂತಹ ಕೀಟಗಳಾದರೆ, ರೋಗಗಳಿಗೆ ಬಂದರೆ ರಸ ಸೋರುವಿಕೆ ರೋಗ ಅಂತ ಒಂದು ಹೇಳ್ತೀವಿ, ಅಥವಾ ಒಂದು ಹಣಬೆ ರೋಗ ಅಂತ ಹೇಳ್ತೀವಿ, ಇವು ತುಂಬ ಜಾಸ್ತಿ ಆಗಿದೆ. ಇವು ಯಾವ ಟೈಮಲ್ಲಿ ಜಾಸ್ತಿ ಆಗ್ತವಂತಂದರೆ, ಗಿಡ ಅಥವಾ ತೆಂಗಿನ ಮರ ಒಂದು ನ್ಯೂಟ್ರಿಷನಲ್ಲಿ ಇಂಬ್ಯಾಲೆನ್ಸ್ ಆದಾಗ ಈ ರೋಗಗಳು ಜಾಸ್ತಿ ಆಗ್ತವೆ. ಯಾವುದೇ ಒಂದು ದದೃಷ್ಟವಾಗಿ ಬೆಳೆದಂಥ ಮರ ಆಗಲಿ ಮತ್ತು ಪ್ರಾಣಿ ಆಗಲಿ, ಯಾವುದೇ ಕೀಟ ಮತ್ತು ರೋಗ ಬರೋದು ತೀವ್ರತೆ ಕಡಿಮೆ ಆಗುತ್ತೆ. ಯಾವ ಸೊರಗಿರ್ತವೆ ಇಮ್ಮಿಡಿಯೇಟಾಗಿ ಅಟ್ಯಾಕ್ ಆಗುತ್ತೆ, ಅದರಿಂದ ಮತ್ತೆ ಚೆನ್ನಾಗಿರೋ ಮರಗಳು ಕೂಡ ಹರಡುವಂಥ ಸಾಧ್ಯತೆ ಇದೆ. ಈಗಿನ ಪರಿಸ್ಥಿತಿ ಮಳೆ ಜಾಸ್ತಿ ಆಗಿರೋದ್ರಿಂದ ಈ ಕೀಟಬಾಧೆ ಹೆಚ್ಚಾಗುತ್ತೆ. ಈ ಕಾಂಡ ಸೋರ್ತಕ್ಕಂಥದ್ದು ಅದು ಕೂಡ ನಮ್ಮ ಜಿಲ್ಲೆಯಲ್ಲಿ ಒಂದಷ್ಟು ಹೆಚ್ಚಾಗಿದೆ. ಹೌದು, ಏನು ಪರಿಹಾರ ಇದಕ್ಕೆ? ಇದು ನಾರ್ಮಲ್ ನಾವು ಹೇಳಿದೆ, ಸೊರಗಿರೋ ಮರಗಳಿಗೆ ಕಾಂಡ ಸೋರುತ್ತೆ ಅಂತ. ಇದು ಸೆರೆಟೋಸಿಸ್ಟಿಸ್ ಪ್ಯಾರಾಡಾಕ್ಸ್ ಅಂತ ಹೇಳ್ಬಿಟ್ಟು ಒಂದು ಚೀಲದಿಂದ ಬರೋದು. ಇದು ಸೊರಗಿರೋದು ಆದ್ಮೇಲೆ ಏನು ಮಾಡಬೇಕು, ಇದಕ್ಕೆ ರೂಟ್ ಫೀಡಿಂಗ್ ಅಂತ ಹೇಳ್ತೀವಿ, ಬೇರಿಗೆ ವಿಷ ಔಷಧಿ ಉಣಿಸುವಂಥ ವಿಧಾನದಿಂದ ನಾವು ತಡೆಗಟ್ಟಬೇಕು. ಫಸ್ಟ್ ಯಾವ ರೀತಿ ತಡೆಗಟ್ಟಬೇಕಂತಂದರೆ, ಒಂದು 1/2 kg ಕೆಪಾಸಿಟಿ ಇರ್ತಕ್ಕಂಥ ಪಾಲಿಥಿನ್ ಕವರಲ್ಲಿ 100 ml ಅನ್ನು ನೀರನ್ನು ಹಾಕಿ 5 ml ಎಕ್ಸಾಕೋನೋಸೋಲ್ ಅಂತ ಶಿಲೀಂದ್ರ ನಾಶಕವನ್ನು ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ಅದರ ಜೊತೆಗೆ ಆ ತೆಂಗಿನ ಮರದ ಬುಡದಲ್ಲಿ ಒಂದು ಚಲಿಕೆಯಲ್ಲಿ ಕಟ್ ಮಾಡಿ ಒಂದು ಆಕ್ಟಿವ್ ಹೆಲ್ದಿ ಅಂದರೆ ಆರೋಗ್ಯಕರವಾಗಿರ್ತಕ್ಕಂಥ ಬೇರನ್ನು ಸೆಲೆಕ್ಟ್ ಮಾಡಬೇಕು. ನಮ್ಮದು ಕೈಯಲ್ಲಿ ಕಿರುಬೆರಳು ಇರುತ್ತಲ್ಲ, ಆ ಸೈಜ್ ಗಾತ್ರದಲ್ಲಿ ಸೆಲೆಕ್ಟ್ ಮಾಡಿ ಆದ ನಂತರ ಒಂದು ಚಾಕುನು ಒಂದು ನೈಫ್ ಅಂತ ಹೇಳ್ತೀವಿ ಅದನ್ನು ತಗೊಂಡು ಸ್ಲ್ಯಾಂಟಾಗಿ ಕಟ್ ಮಾಡಬೇಕು, ಡೈರೆಕ್ಟಾಗಿ ಕ್ರಾಸ್ ಕಟ್ ಮಾಡಬಾರದು. ವಿ ಶೇಪಲ್ಲಿ ಹಿಂಗೆ ಕಟ್ ಮಾಡಾದ ನಂತರ ಔಷಧಿಯನ್ನ ಸೇರಿಸಿ ಆ ಔಷಧಿಯೊಳಗೆ ಉಣ್ಬೇಕು ಅದನ್ನ. ಈ ತರ ಮಾಡಾದ ನಂತರ ಕಟ್ಟಿ ಬಿಟ್ಟರೆ ವಿತಿನ್ 24 hours ಅಲ್ಲಿ ಆ ಔಷಧಿಯನ್ನು ಹೇಳ್ಕೊಳ್ಳುತ್ತೆ. ಈ ರೀತಿ ಒಂದು ತಿಂಗಳಲ್ಲಿ 2 times ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಅದೇನು ಸಿಲಿಂಡರ್ ಅಂತ ಹೇಳಿದ್ನಲ್ಲ, ಅದರ ಇಂಟೆನ್ಸಿಟಿ, ಅದರ ಗ್ರೋತ್ ಕಡಿಮೆ ಆಗುತ್ತೆ. ಇದರ ಮೊದಲನೇ ಲಕ್ಷಣ ಏನಾಗುತ್ತೆ, ರೋಗ ಬಂದಿರೋದ್ರಿಂದ ಎಲೆಗಳು ಜೋತು ಬಿದ್ದಿಡೋದು, ರಸ ಅಲ್ಲಲ್ಲಿ ಕಾಂಡದಲ್ಲಿ ಸೋರುವಂಥದ್ದು, ಗೊನೆಗಳೆಲ್ಲ ಎಳೆ ಬಿದ್ದಿರೋಂಥದ್ದು, ಕೊನೆಗೆ ಸುಳಿ ಅಷ್ಟೇ ನಿಂತಿರುತ್ತೆ. ಸೊ ಈ ನಿಟ್ಟಿನಲ್ಲಿ ತುಂಬ ತೊಂದರೆ ಆಗುತ್ತೆ. ಇಷ್ಟು ಮಾಡಾದ ತಕ್ಷಣ ನಮಗೆ ಸರಿ ಹೋಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇಷ್ಟು ಮಾಡಿದ್ಮೇಲೆ ರೋಗದ ತೀವ್ರತೆ ಕಡಿಮೆ ಆಯಿತು. ಆಮೇಲೆ ಏನು ಮಾಡಬೇಕು, ಒಂದು ಮರದ ಒಂದು ಬುಡದಿಂದ ಒಂದು ಹಡಿನ ಒಂದೂವರೆ ಹಡಿನ ಬಿಟ್ಟು ಸುತ್ತು ಬಿಡಿಸ್ಬೇಕು. ಸುತ್ತು ಬಿಡಿಸಿದ್ರೆ ರೈತ ಬಂದವರು ಕಾಮನ್ ಆಗಿ ಗೊತ್ತೇ ಇದೆ. ಅದಕ್ಕೆ ಕೊಟ್ಟಿಗೆ ಗೊಬ್ಬರ, ಬೇವಿನ ಹಿಂಡಿ, ಎರೆಹುಳ ಗೊಬ್ಬರ, ಜೊತೆಗೆ ಟ್ರೈಕೋಡರ್ಮ, ಸೂಡೋಮೋನಸ್ಸು, ಅರ್ಕಾ ಮೈಕ್ರೋಬಿಯಲ್ ಕನ್ಸರ್ಷಿಯಂ ಅನ್ನ ಸಮತೋಲನದ ರೇಷಿಯೋದಲ್ಲಿ ಮಿಕ್ಸ್ ಮಾಡಿ ಪ್ರತಿ ಮರಕ್ಕೆ ಒಂದು ವರ್ಷಕ್ಕೆ 10-15 ಪುಟ್ಟಿ ಹಾಕಿ ಗ್ರೀನ್ ಮ್ಯಾನ್ಯೂರಿಂಗ್ ಅಂದ್ರೆ ಹಸಿರೆಲೆ ಗೊಬ್ಬರ ಆಗಿರುವಂತಹ ಸೆಣಬಾಗಿರ್ಬೋದು ಡಯಾಂಚ ಅಂತ ಮಾಡ್ತಾ ಹೋದ್ರೆ ಒಂದು 2 ವರ್ಷದಲ್ಲಿ ಇದನ್ನೆಲ್ಲ ರಿಕವರ್ ಮಾಡಿ ನಾರ್ಮಲ್ ಆಗಿ ಒಂದು ಮರದಲ್ಲಿ 300-400 ಕಾಯಿ ಬೀಳುವಂತ ಪರಿಸ್ಥಿತಿಯನ್ನು ಕಾಣ್ಕೋಬಹುದು. ಅಂತಂದ್ರೆ ಅದು ಅದೇ ಅಂತಿಮ ಅಲ್ಲ, ಅದನ್ನು ಮತ್ತೆ ನಾವು ಚೇತರಿಕೆ ಮಾಡಬಹುದು, ನ್ಯೂಟ್ರಿಷನ್ ಅಲ್ಲಿ ನಾವು ಎನ್ರಿಚ್ ಮಾಡಬೇಕು. ಹಾಗೆ ಮಾಡೋದ್ರಿಂದ ನಾವು ಉಳಿಸಿಕೊಳ್ಳಬಹುದು. ತೆಂಗು ಎಷ್ಟು ಪ್ರಮಾಣದಲ್ಲಿ ಇದೆಯೋ ಅಷ್ಟೇ ಪ್ರಮಾಣದಲ್ಲಿ ಈಗ ಅಡಕೆನೂ ಕೂಡ ನಮ್ಮ ಜಿಲ್ಲೆನಲ್ಲಿ ಇದೆ. ಈ ಅಡಕೆ ಈ ಮಳೆಗಾಲದಲ್ಲಿ ಒಂದು ಸ್ವಲ್ಪ ತೊಂದರೆ ಕೊಡುತ್ತೆ ಅಡಕೆ ಗಿಡಗಳಿಗೆ. ಯಾವೆಲ್ಲ ರೋಗ ಮತ್ತು ಕೀಟಗಳು ಬರ್ತಕ್ಕಂಥ ಸಾಧ್ಯತೆ ಇದೆ, ಅದಕ್ಕೆ ಅದು ಬರದ ಹಾಗೆ ನಾವು ಏನು ಮುನ್ನೆಚ್ಚರಿಕೆ ಕ್ರಮವನ್ನು ಅನುಸರಿಸಬೇಕು? ನನ್ನ ಅನುಭವದಲ್ಲಿ ಹಾಸನ ಜಿಲ್ಲೆಯಲ್ಲಿ ಹೇಗಾಗಿದೆ ಅಂದರೆ, ಈಗ ಹಾಲೂರು, ಸಕಲೇಶ್ವರ, ಅರಕಲಗೂಡು ಸ್ವಲ್ಪ ಹಿಲ್ ಸ್ಟೇಷನ್ ಟೈಪ್ ಇದೆ. ಆಮೇಲೆ ಇತ್ತೀಚಿನ ಭತ್ತ ಗದ್ದೆಗಳೆಲ್ಲ ಅಡಿಕೆ ತೋಟಗಳಾಗಿ ಕನ್ವರ್ಟ್ ಆಗಿದೆ. ಗದ್ದೆಗಳಿಗೆ ನಮಗೆ ಗೊತ್ತಿರೋ ಹಾಗೆ ಅಡಿಕೆ ಆಗ್ಬೋದು, ತೆಂಗಾಗಿರ್ಬೋದು, ವಾಟರ್ ಲಾಗ್ ನೀರು ನಿಂತ್ಕೊಂಡಿರೋ ಜಾಗಕ್ಕೆ ತುಂಬ ಸೆನ್ಸಿಟಿವ್ ಆಗಿರುತ್ತೆ. ನೀರು ನಿಲ್ಲಬಾರ್ದು, ಕನಿಷ್ಠ ಪಕ್ಷ ವರ್ಷ ಪೂರ್ತಿ ಮಾಯಿಷರಿದ್ರೆ ಅದಕ್ಕೆ ನೀರು ನಿಲ್ಲುವಂಥ ಪರಿಸರ ಆಗಿರ್ಬೋದು. ಈಗ ಏನಾಗಿದೆ, ಕಂಟಿನ್ಯೂಸ್ ಆಗಿ ನೀರು ನಿಂತರೆ ಅದೇನಾಗುತ್ತೆ, ಈ ಉಸಿರಾಟ ಕ್ರಿಯೆ ತೊಂದರೆ ಆಗಿರೋದ್ರಿಂದ ಎಲೆಗಳೆಲ್ಲ ಯೆಲ್ಲೋ ಕಲರ್ ಅಂದ್ರೆ ಹಳದಿ ಕಲರ್ ತಿರುಗೋಗ್ಬಿಡುತ್ತೆ. ಇದಕ್ಕೆ ಇಂಗ್ಲಿಷ್ನಲ್ಲಿ ಯೆಲ್ಲೋಯಿಂಗ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಅದನ್ನ ಫಸ್ಟ್ನೇದಾಗಿ ಅವಾಯ್ಡ್ ಮಾಡಬೇಕು. ಎರಡನೇದಾಗಿ ನಾವು ಒಳ್ಳೆ ಭೂಮಿಯಲ್ಲಿ ಒಳ್ಳೆ ಕೆಂಪು ಮಿಶ್ರಿತ ಮಣ್ಣಿನಲ್ಲಿ ಹಾಕಿ ಅದರಲ್ಲೂ ರೋಗ ಬಂದಿದೆ ಅಂತಂದ್ರೆ ಯಾವ ಸಂದರ್ಭದಲ್ಲಿ ಆಗುತ್ತೆ, ಈ ತರ ಅತಿ ಹೆಚ್ಚುವಾಗಿ ಮಳೆ ಬಂದ ಸಂದರ್ಭದಲ್ಲಿ ಎಲೆ ಚುಕ್ಕಿ ರೋಗ ಆಗಿರ್ಬೋದು ಬರುತ್ತೆ. ಎರಡನೇದಾಗಿ ಅದಕ್ಕೆ ನುಸಿ ಅಂತ ಬರುತ್ತೆ. ನುಸಿ ಆ ಸಂದರ್ಭದಲ್ಲಿ ಕಂಟಿನ್ಯೂಸ್ ಆಗಿ ಒಂದು 10 ದಿನ ತುಂಬಾ ಬಿಸಿಲು ಹೊಡೆದು ಕಂಟಿನ್ಯೂಸ್ ಆಗಿ ಈ ತರ ವಾತಾವರಣ ಕೂಲ್ ಆಗಿಬಿಟ್ರೆ ಎಲೆಗಳಲ್ಲಿ ನುಸಿ ಬರುತ್ತೆ, ಅದು ಪಿಂಕ್ ಮೈಟ್ ಅಂತ ಹೇಳ್ತೀವಿ, ಅಥವಾ ಟಿಟರ್ನಿಂಗ್ ಕಸಾಟಿಕೆ ರೆಡ್ ಮೈಟ್ ಅಂತ ಹೇಳ್ತೀವಿ. ಇವು ತಿಂದ್ಬಿಟ್ಟು ಏನಾಗುತ್ತೆ, ಆ ಎಲೆಗಳ ಟೆಂಡರ್ ಲೀವ್ಸ್ನ ಬ್ರಿಟಲ್ ಮಾಡುತ್ತೆ. ಮುಟ್ಟಿದ್ರೆ ಸಾಕು, ಮುರ್ಕೊಳೋ ತರ ಆಗ್ತದೆ. ಅದರ ಸಕ್ಕಲೆನ್ಸ್ ಇರಲ್ಲ, ಅಂದ್ರೆ ಅದರಲ್ಲಿ ನೀರಿನ ಅಂಶ ಇರಲ್ಲ ಅಂತ. ಆ ರೀತಿ ಮಾಡೋದ್ರಿಂದ ವೀಕ್ ಆಗೋಗುತ್ತೆ. ಹಲೋ ಸರ್, ನಮಸ್ತೆ. ಹಲೋ ಹಲೋ ವೀಕ್ ಆಗೋಗುತ್ತೆ, ಟೋಟಲಿ ಕುಂತ. ಇಂಥ ಸಂದರ್ಭದಲ್ಲಿ ನಾವು ಒಂದು ಅಕೇರಿ ಸೈಡ್ ಅಂತ ಹೇಳ್ತೀವಿ, ನುಶಿನಾಶಕ ಅಂತ ಒಂದು ಸಿಂಪಡಣೆ ಬಿಡಬೇಕು. ಅವು ಎಂತೆಂಥವು ಇರ್ತವೆ, ಮೊದಲನೇದಾಗಿ ಟ್ರೆಡಿಷನಲ್ ಆಗಿ ಡೈಕೋಫಾಲ್ ಅಂತ ಇರುತ್ತೆ, ಅದನ್ನು ಬಿಟ್ಟರೆ ಮೆಜಿಸ್ಟಾರ್ ಅಂತ ಬರುತ್ತೆ, ಒಬೆರಾನ್ ಅಂತ ಬರುತ್ತೆ. ಅದನ್ನು ಬಿಟ್ಟರೆ ನಮ್ಮಲ್ಲಿ ಈಗ ನಮಗೆ ಗೊತ್ತಿರೋ ಹಾಗೆ ನಮ್ಮ ಲೋಕಲಾಗಿ ಸಿಗುವಂಥ ಬೇವಿನ ಎಣ್ಣೆ ಇದೆ. ಬೇವಿನ ಎಣ್ಣೆ ಎಂಥ ಔಷಧಿ ಗುಣಗಳನ್ನು ಹೊಂದಿದೆ ಅಂತಂದರೆ, ಕನಿಷ್ಠ ಪಕ್ಷ ನಮಗೆ ಶಿಲೀಂಧ್ರ ರೋಗಗಳನ್ನು ಹತೋಟಿ ಮಾಡುವಂಥ ಕಾಯ ಮಾಡುತ್ತೆ, ಬ್ಯಾಕ್ಟೀರಿಯಾದಿಂದ ಬರುವಂಥದ್ದು ಕಣ್ಣ ಹತೋಟಿ ಮಾಡುತ್ತೆ, ಮತ್ತು ಈ ಥರ ನಮ್ಮ ಕೀಟಬಾಧೆಯ ಮೊಟ್ಟೆ ಇಡೋದು, ಮೊಟ್ಟೆ ಹ್ಯಾಚ್ ಆಗೋದು, ಆಂಟಿಫಿಡೆಂಟು ಈ ಥರ ಎಲ್ಲ ನಮಗೆ ಖಂಡಿತವಾಗ ತಡೆಗಟ್ಟಿಕೊಳ್ಳುತ್ತೆ ಇನಿಷಿಯಲ್ ಸ್ಟೇಜಲ್ಲಿ. ಇವನ್ನೆಲ್ಲ ನಾವು ಮಾಡ್ತಾ ಹೋದರೆ ಖಂಡಿತವಾಗೂ ನಾವು ತೋಟವನ್ನು ನಿರ್ವಹಣೆಯನ್ನು ಮಾಡ್ಕೋಬೋದು ಸರ್. ಈ ಅಡಕೆನಲ್ಲಿ ಕೊಳೆ ರೋಗ ಈ ಸಂದರ್ಭದಲ್ಲೇ ಬರುತ್ತೆ? ಖಂಡಿತ ಸರ್, ಕಳರಾಗಿ ಈ ಸಂದರ್ಭದಲ್ಲೇ ಬರುತ್ತೆ. ಅತಿ ಹೆಚ್ಚುವಾಗಿ ಮಾಯಿಷರ ಇದ್ದು ಅದರಲ್ಲಿ ರೂಟ್ ಗ್ರಬ್ ಅಂತ ನನ್ನ ಈಗೇನು ಬೇರು ಉಣ್ಣುವುದು ಜೊತೆಗೆ ಬಂತು. ಆಮೇಲೆ ಫೈಟೋಪ್ತರ ಸ್ಪೀಸೀಸ್ ಅಂತ ಒಂದು ಸಿಲಿಂಡರ್ ಇರುತ್ತೆ, ಪಿಟಿಎಂ ಅಂತ ಒಂದು ಸಿಲಿಂಡರ್ ಇರುತ್ತೆ, ಅದರ ಸಂಖ್ಯೆ ಜಾಸ್ತಿ ಆಗುತ್ತೆ. ಸೊ ಇದು ಸಂಖ್ಯೆ ಜಾಸ್ತಿ ಆದಾಗ ಏನಾಗುತ್ತೆ, ಬೇರನ್ನ ಕೊಳೆಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದರಲ್ಲಿ ಇನ್ನೊಂದು ನಂಜಾಣು ಅಂತಲೂ ಒಂದು ಬರುತ್ತೆ, ನೆಮೋಟೋಡ್ಸ್ ಅಂತ, ಅವೆಲ್ಲ ಸಮಗ್ರವಾಗಿ ಸೇರಿ ಕೊಳೆ ರೋಗವನ್ನು ಉಂಟು ಮಾಡಿ ಫೈನಲಿ ಇಡಿಮಿಂಡಿ ರೋಗಕ್ಕೆ ತುತ್ತಾಗುವಂಥ ಕೆಲಸ ಮಾಡುತ್ತೆ. ಸೊ ಇವೆಲ್ಲ ಒಂದೊಂದು ಹಂತದಲ್ಲಿ ಕ್ಲೀನಾಗಿ ಡಯಾಗ್ನೋಸ್ ಮಾಡಿ ಅದರ ಸಮಸ್ಯೆಗೆ ತಕ್ಕಂತೆ ನಾವು ಪರಿಹಾರ ಕಂಡಿಡ್ಕೊಂಡು ಒಳ್ಳೆ ಎರೇಷನ್ ಕಾಪಾಡ್ಕೊಂಡು ನೀರಿದೆ ಅಂತ ಹೇಳ್ಬಿಟ್ಟು ನೀರು ನಿಲ್ಸೋದು, ಜಾಸ್ತಿ ಗೋಡಿದೆ ಅಂತ ಹೇಳ್ಬಿಟ್ಟು ಗೋಡು ಹಾಕೋದು ಮಾಡ್ಬೋದು. ಅದು ಸಮರ್ಪಕವಾಗಿ ಸಮತೋಲನವಾದ ರೀತಿಯಲ್ಲಿ ನಮಗೆ ಗೊಬ್ಬರ ಮತ್ತೊಂದು ವಿಚಾರಗಳಾಗಿರಲಿ ಮಾಡಬೇಕು. ಈ ನಿಟ್ಟಿನಲ್ಲಿ ನಾವು ಮಣ್ಣಿನಲ್ಲಿ ಏನು ಜೈವಿಕ ಹಣ್ಣುಗಳನ್ನು ಯಥೇಚ್ಛವಾಗಿ ಮಾಡೋದ್ರಿಂದ ಎಲ್ಲ ಕಾರ್ಯಕ್ರಮ ಸಿದ್ಧತೆಯನ್ನು ಕಾಪಾಡ್ಕೋಬಹುದು. ಈ ಅಡಿಕೆ ತೋಟದಲ್ಲಿ ಯಾಕೆ ನೀರು ಜಾಸ್ತಿ ನಿಲ್ಲುತ್ತೆ ಅಂತ ಅಂದ್ರೆ, ನೀವಾಗ್ಲೇ ಹೇಳಿದಾಗೆ ಗದ್ದೆಗಳೆಲ್ಲ ಇವತ್ತು ಅಡಿಕೆ ತೋಟವಾಗಿ ಪರಿವರ್ತನೆ ಆಗಿದಾವೆ. ಮೊದಲು ಗದ್ದೆನಲ್ಲಿ ನಾವು ನೀರು ನಿಲ್ಲಿಸ್ತಾ ಇದ್ದೋ, ಅಥವಾ ನೀರು ನಿಂತ್ಕೊಳ್ಳಿಕ್ಕೆ ಅದು ಹೇಗಿರಬೇಕೋ ಅದರ ಭೌಗೋಳಿಕ ಸ್ವರೂಪ ಆ ಥರ ಮಾಡ್ತಾ ಇದ್ದೋ. ಅದು ಈಗ ಸ್ವಲ್ಪ ಒಂದು ಸ್ವಲ್ಪ ಬದ ಹೊಡೆದು ಮಾಡಿರ್ತೀವಿ, ಹಂಗಾಗಿ ಹೆಚ್ಚು ನೀರು ನಿಲ್ಲುತ್ತೆ. ನೀರು ನಿಲ್ಲಬಾರ್ದು ಅಂದ್ರೆ ಏನ್ ಮಾಡಬೇಕು ಅಡಿಕೆ ತೋಟದಲ್ಲಿ? ಈಗ ನೀರು ನಿಲ್ಬಾರ್ಕಂದ್ರೆ ಫಸ್ಟ್ನೇದಾಗ ಗದ್ದೆಗಳಲ್ಲಿ ಅಡಿಕೆ ತೋಟನ ನಿಲ್ಲಿಸಬೇಕು. ನಾರ್ಮಲ್ ತೋಟಗಳಲ್ಲಿ ಏನಾಗಿದೆ, ನಿಂತ ಜಾಗನ ಡ್ರೈನ್ ಔಟ್ ಮಾಡುವಂತ ಕೆಲಸ ಮಾಡಬೇಕು. ನೀರನ್ನು ಹೊರಗಡೆ ಚರಂಡಿ ಮೂಲಕ ಬಿಡುವಂತ ಕೆಲಸ ಮಾಡಬೇಕು. ಒಂದ್ಸರಿ ಬಿಟ್ಟಂತ ಮಾಡಿದ್ಮೇಲೆ ನಾವು ಸೂಕ್ಷ್ಮವಾಗಿ ಬೇರಿನ ಹಂತದಲ್ಲಿ ಚೆಕ್ ಮಾಡಬೇಕು, ಈ ಬೇರಿನಲ್ಲಿ ಏನಾದರೂ ರೂಟ್ ಗ್ರೋಪ್ಸ್ ಅಂದ್ರೆ ಬೇರ್ ಕಟ್ ಮಾಡುವಂತಹ ದುಂಬಿಗಳಿದಾವಾ ಇಲ್ಲೋ. ಒಂದು ಚಲಿಕೆಯಲ್ಲಿ ಕಟ್ ಮಾಡಿದಾಗ ನೋಡಿದಾಗ ನಮಗೆ ಸಿ ಸೇಪ್ಡಲ್ಲಿ ನಾವು ಗೊಬ್ಬರ ಏರ್ಬೇಕಾರೆ ಆ ಕಾಗೆಗಳೆಲ್ಲ ಹಾರಿಸ್ಕೊಂಡು ಹೋಗ್ತೇವೆ, ಆ ತರ ಹುಳುಗಳು ಕಾಣಿಸ್ಕೊಳ್ಳುತ್ತೆ. ಒಂದು ಏನಾರ ಕಾಣಿಸ್ಕೊಂಡ ಅಂತಂದ್ರೆ ನಾವು ಸಂಪೂರ್ಣವಾಗಿ ಎಲ್ಲೋ ಹಿಂಗ್ ಬರುತ್ತೆ, ಡಿಸೀಸ್ ಬರುತ್ತೆ, ಎಲ್ಲದ ಹೊರಗುತ್ತೆ, ಆ ತರ ಬಂದಾಗ ನಾವು ಬಹಳ ಕ್ರಮಬದ್ಧವಾದ ನಿರ್ವಹಣಾ ಕ್ರಮಗಳನ್ನ ತಗಬೇಕು. ಅದು ಬರೀ ಕೆಮಿಕಲ್ ಇಂದ ಆಗಲ್ಲ, ಅಥವಾ ಕೀಟನಾಶಕದಿಂದ ಆಗಲ್ಲ, ಅದು ಜೈವಿಕ ನಿಯಂತ್ರಣದ ಒಂದು ಇದರಿಂದ ಆಗುತ್ತೆ. ಅದು ಮೆಟರೈಜಮ್ ಅನಿಸಿಫಿಲಿ ಅಂತ ಹೇಳ್ತೀವಿ, ಎಂಟಮೋಫ್ಯಾಥೋಜೆನಿಕ್ ಸಿಲಿಂದ್ರ, ಕೀಟವನ್ನು ಸಾಯಿಸುವಂಥ ಶಿಲೀಂಧ್ರಗಳಿದ್ದಾವೆ, ಅಥವಾ ಕೀಟವನ್ನು ಸಾಯಿಸುವಂಥ ಒಂದು ದುಂಡಾಣುಗಳಿದ್ದಾವೆ, ಕೀಟವನ್ನು ಸಾಯಿಸುವಂತಹ ನಂಜಾಣುಗಳಿದ್ದಾವೆ. ಅಂಥದ್ರ ಮುಖಾಂತರ ನಾವು ಅತಡ್ಕ ಅದರಲ್ಲೂ ದೀದುಂಬಿನ ಸಾಯಿಸೋದು ಎಂಟಮೋಪ್ಯಾಥೋಜೆನಿಕ್ ಫಂಗೈ ಅಂತ ಹೇಳ್ತೀವಿ. ಅದನ್ನು ಹಾಗಾದ್ರೆ ಅದ ಎಕ್ಸಾಂಪಲ್ ಬಂದ್ಬಿಟ್ಟು ಮೆಟರೈಜಮ್ ಅನಿಸಿಫಿಲೆ, ಈ ನಿಟ್ಟಿನಲ್ಲಿ ಅದನ್ನು ಮಾಡ್ತಾ ಇರ್ತೀವಿ. ಓಕೆ ಓಕೆ. ಈಗ ಭತ್ತದ ಕಾಲ ಪ್ರಾರಂಭ ಆಗ್ತಾ ಇದೆ, ಸುಮಾರು ಜನ ಈಗಾಗಲೇ ಮಡಿಗಳನ್ನ ಮಾಡ್ಕೊಂಡಿದ್ದಾರೆ, ಅಗೆ ಹಾಕಿದ್ದಾರೆ. ಈ ಭತ್ತದ ಮಡಿಗಳಲ್ಲಿ ಏನಾದರೂ ರೋಗ ಮತ್ತು ಕೀಟಗಳು ಬರತಕ್ಕಂಥ ಸಾಧ್ಯತೆ ಇರುತ್ತೆ? ಹಾಂ ಸರ್, ಭತ್ತದಲ್ಲಿ ನಾರ್ಮಲ್ ಆಗಿ ಬರುವಂಥದ್ದು ಒಂದು ಥ್ರಿಪ್ಸ್ ಅಂತ ಬರುತ್ತೆ. ಅದೇನು ಮಾಡುತ್ತೆ, ತುದಿಯಲ್ಲಿ ಎಲೆಯ ಮೇಲಿನ ರಸ ಹೀರೋಗುತ್ತೆ. ರಸ ಹೀರಿದ ಮೇಲೆ ಎಲೆಯ ತುದಿಗಳು ಸುರುಳಿ ಥರ ಸುತ್ತಿಕೊಂಡು ಬರುತ್ತೆ. ಇದು ಮೊದಲನೇ ಸಿಂಪ್ಟಮ್. ಈ ಥರ ಆಗಿದೆ ಅಂದರೆ ಥ್ರಿಪ್ಸ್ ಕಾಟ ಇದೆ. ಅದಕ್ಕೇನು ಮಾಡಬೇಕು ಅಂತಂತಂದರೆ, ಅದು ಬಂದ ಆ ಥರ ಕಾಣಿಸಿದ ತಕ್ಷಣವೇ ನಾರ್ಮಲಾಗಿ ನಮ್ಮ ಬೇಸಿಗೆ ಕ್ರಮಗಳಲ್ಲಿ ಅದನ್ನು ತುದಿಯನ್ನು ಒಂದು ಕತ್ತರಿಯಲ್ಲಿ ಕಟ್ ಮಾಡಬೇಕು. ಒಂದೇದು ಇದು ಆಗೋಕ್ಕಾಗಲ್ಲ ಅಂತಂದರೆ ಒಂದು ಕೀಟನಾಶಕವನ್ನು ನಾವು ಸಿಂಪಡಣೆ ಮಾಡಲೇಬೇಕು. ಅದು ಯಾವುದಾಗಿರ್ಬೋದು, ರೋಗರ್ ಅಂತ ಕಾಮನ್ ಆಗಿ ಸಿಗುತ್ತೆ, ಡೈಕ್ಲೋರೋವಾಸ್ ಅಂತ ಟೆಕ್ನಿಕಲ್ ಆಗಿ ಹೇಳ್ತೀವಿ. 2 ml ಒಂದು ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ಒಂದು ಸಣ್ಣದಾದ ಒಂದು ಗಣೇಶ ಸ್ಪ್ರೇಯರು ನಮ್ಮ ನಾರ್ಮಲ್ ನ್ಯಾಪ್ಸಕ್ ಸ್ಪ್ರೇಯರಲ್ಲಿ ಸ್ಪ್ರೇ ಮಾಡಿದರೆ ಹತೋಟಿ ಮಾಡ್ಬೋದು ಥ್ರಿಪ್ಸು. ಅದೇ ನರ್ಸರಿ ಟೈಮಲ್ಲಿ ಮಡಿ ಟೈಮಲ್ಲಿ ಕಾಂಡ ಕೊರಕದ ಒಂದು ಹಾವಳಿ ಇರುತ್ತೆ. ಆ ಕಾಂಡ ಕೊರಕದ ಹಾವಳಿಯಲ್ಲಿ ಏನ್ ಮಾಡುತ್ತೆ, ಆ ಪತಂಗ ಆ ಚಿಗರಿ ಎಲೆಯ ಮೇಲೆ ಮೊಟ್ಟೆ ಇಟ್ಟೋಗುತ್ತೆ. ಆ ಮೊಟ್ಟೆ ಇಟ್ಟದ ನಂತರ ನಾವಿನ್ನೇನು ಒಂದು ತಿಂಗಳಾಯ್ತು ಅಂತ ಹೇಳ್ಬಿಟ್ಟು ನಾಟಿ ಮಾಡ್ತೀವಿ, ಆ ಮೊಟ್ಟೆಗಳು ಮೇನ್ ಫೀಲ್ಡಿಗೆ ಬಂದಿರುತ್ತೆ, ಅವು ಹ್ಯಾಚ್ ಆಗಿ ಮೊಟ್ಟೆ ಹೊಡೆದು ಕಾಂಡವನ್ನು ಕೊರಿಯುತ್ತೆ. ಕೊನೆಗೆ ಬೆಳೀತಾ ಬೆಳೀತಾ ಬೆಳೀತಾ ಡೆಡ್ ಹಾರ್ಟ್ಸ್ ಅಂತ ಬರುತ್ತೆ, ಇಡೀ ಸುಳಿನೇ ಒಣಗಿ ಕೆಳಗೆ ಬಿದ್ದೋಗುತ್ತೆ. ಆ ಸುಳಿನೇ ಕೆಳಗೆ ಬಿದ್ದೋದ್ಮೇಲೆ ನಮ್ಗೆ ಯಾವುದೇ ರೀತಿಯ ಟ್ಯಾಸಲಿಂಗ್ ಬರಲ್ಲ, ತೆನೆ ಬರಲ್ಲ, ಟೋಟಲಿ 100-70% ಹೀಲ್ ಲಾಸ್ ಆಗುತ್ತೆ. ಅದಕ್ಕೋಸ್ಕರ ಆವಾಗ ಈ ಕೀಟನವನ್ನು ಇದು ಮಾಡೋದಕ್ಕೆ ಅದನ್ನು ಕಟ್ ಮಾಡೋದು ಒಂದು ವಿಧಾನ ಆದರೆ ಒಂದು ಕೀಟನಾಶಕದಿಂದ ನಾವು ಹತೋಟಿ, ಅದು ಕಾರ್ಬೋಸಲ್ಫನ್ 6G ಆಗಿರ್ಬೋದು ಅಥವಾ ನಮಗೆ ಯಾವುದೋ ಗ್ರಾನ್ಯುಲರ್ ಮುಖಾಂತರ ನಾವು ಹತೋಟಿ ಮಾಡ್ಬೋದು. ಸರ್, ಕಡೆಯದಾಗಿ ನಮ್ಮ ಸಕಲೇಶ್ಪುರ ಭಾಗ ಮತ್ತು ನೀವಾಗಲೇ ಹೇಳಿದಾಗೆ ಬೇಲೂರು, ಆಲೂರು, ಅರಕಲಗೂಡು ಈ ಭಾಗದಲ್ಲಿ ಕಾಫಿ ಮತ್ತು ಕಾಳುಮೆಣಸಿದೆ. ಈಗ ಕಾಫಿ ಮತ್ತು ಕಾಳುಮೆಣಸು ಬೆಳೆಗಾರರು ಏನು ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕು, ಒಂದೇ ನಿಮಿಷದಲ್ಲಿ ಹೇಳಿ, ಸಮಯ ಇಲ್ಲ. ಈಗ ಏನಾಗಿದೆ ಅಂದರೆ ಸರ್, ಜಾಸ್ತಿ ಈಗ ನಿಮ್ಮ ಅವ್ರು ಮಾಡೋ ಪದ್ಧತಿಯಲ್ಲಿ ಕಾಫಿ ಬೆಳೆ ಹೆಂಗಿರಬೇಕು ಅನ್ನೋದು ಗೊತ್ತಿದೆ. ಇತ್ತೀಚೆಗೆ ಜಾಸ್ತಿ ವ್ಯವಸಾಯ ಮಾಡಿ ಆಮೇಲೆ ಕಳೆನಾಶಕಗಳು ತುಂಬ ಬೆಳೀತಾ ಇದ್ದಾರೆ, ಅಲ್ಲಿ ಬೇಡವಾದಂಥ ಸಿಲ್ವರ್ ಓಕ್ ಬೆಳೆಯೋದ್ರಿಂದ ಭೂಮಿಯಲ್ಲಿ ಯಥೇಚ್ಛವಾಗಿ ಫಲವತ್ತತೆ ಕಾಪಾಡಿಲ್ಲ. ಆ ನಿಟ್ಟಿನಲ್ಲಿ ಏನಾಗಿದೆ, ಆ ಎಲೆ ಬೇಕಾಗಿಲ್ಲ ಅಂತ ಸಂದರ್ಭದಲ್ಲಿ ಈಗ ಮಳೆ ಇಟ್ಕೊಂಡು ಎಲ್ಲ ಈಚುಗಳು ಅಂದರೆ ಬೆರೀಸ್ ಕಾಫಿ ಬೆರಿಗಳು ಸಲ್ಲ ಉದುರೋಗುತ್ತೆ. ಅದಕ್ಕೆ ಸಮಗ್ರವಾಗಿ ಬೇಸಿಗೆ ಕ್ರಮಗಳು ಆಮೇಲೆ ತೋಟಕ್ಕೆ ಪೂರಕವಾದಂತಹ ಎಸ್ಟೆಟಿಕ್ ಪೂರಕವಾದಂತಹ ಎನ್ವೈರನ್ಮೆಂಟ್ ಅನ್ನು ಕಾಪಾಡ್ಕೋಬೇಕು. ಸೊ ಇದು ಕಾಫಿಯಲ್ಲಿ ಬೇರುವಂತಹದ್ದು. ಅಂತಿಮವಾಗಿ ಒಂಚೂರು ಮಳೆ ಹುಳು ಕೂಡ ಹಂಗಿದೆ, ಒಟ್ಟಾರೆ ನಮ್ಮ ಎಲ್ಲ ಬೆಳೆಗಾರರಿಗೆ ಏನ್ ಹೇಳಿಕ್ ಇಷ್ಟಪಡ್ತೀರಿ? ಈ ಬೆಳೆಗೆ ಹೇಳಕ್ಕೆ ಇನ್ನೇನು ಆಗದ ಆಗೋಗ್ಬಿಟ್ಟಿದೆ. ಈಗ ಬಂದಂತ ಟೈಮಲ್ಲಿ ನಾವು ನಾರ್ಮಲ್ ಬೇಸಾಯ ಪದ್ಧತಿಗಳ ಜೊತೆಗೆ ಕಾರ್ಯಕ್ರಮದ ಔಷಧಿಗಳು, ಕೀಟನಾಶಕಗಳು ಯಾವತ್ತಾವ ಕೀಟಕ್ಕೆ ಯಾವ್ಯಾವ ಬೆಳೆಗಳಿಗೆ ಬಳಸ್ಬೇಕು ಅನ್ನೋದು ವೈದ್ಯರ ಮುಖಾಂತರ ಅಥವಾ ವಿಜ್ಞಾನಿಗಳ ಮುಖಾಂತರ ತಿಳಿದು ಮಾಡಿದ್ರೆ ಒಂದು ಬೆಳೆಯನ್ನ ಸೇವ್ ಮಾಡಬಹುದು ಅಂತ ಹೇಳ್ಬಿಟ್ಟು